ಪೋಷಕಾಂಶಗಳನ್ನ ನೀರನ್ನ ಎಳ್ಕೊಂಡು ಗಿಡಕ್ಕೆ ಕೊಟ್ಟು ಆರೈಕೆ ಮಾಡುವಂಥ ತಾಕತ್ತು ಇರೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಈ ಡಮಾಸ್ಕ್ ರೋಸಸ್ಸು ಮತ್ತು ಇಂಥವನ್ನ ಮಾತ್ರ ನಾವು ಕಟ್ಟಿಂಗ್ಸ್ ಮುಖಾಂತರ ನಾವು ಹಾಕ್ತೀವಿ. ಇದು ಬಿಟ್ಟರೆ ನಾವು ಬಯಲು ಪ್ರದೇಶಕ್ಕೆ ಆಗಿರ್ಬೋದು ಅಥವಾ ಗ್ರೀನ್ ಹೌಸ್ಗಳಲ್ಲಿ ತಳಿಗಳನ್ನ ನಾವೇನು ಸೆಲೆಕ್ಟ್ ಮಾಡ್ತೀವಿ, ಎಲ್ಲ ಡಚ್ ರೋಸಸ್ ಆಗಿರೋದ್ರಿಂದ ಅವನ್ನ ಏನು ಮಾಡ್ತೀವಿ ನಾವು ರೋಸಾ ಇಂಡಿಕಾ ಅಥವಾ ರೋಸಾ ಮಲ್ಟಿಫ್ಲೋರಾ ಅಂತ ಹೇಳ್ತೀವಿ, ಅಥವಾ ಕಾಡು ಗಿಡ, ಅಥವಾ IHR ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅವರು ಒಂದು ನಿಷ್ಕಾಂತ್ ಅಂತ ಹೇಳ್ಬಿಟ್ಟು ಒಂದು ವೆರೈಟಿ ಬಿಟ್ಟಿದ್ದಾರೆ. ಅದು ಎಕ್ಸ್ಕ್ಲೂಸಿವ್ಲಿ ಫಾರ್ ರೂಟ್ ಸ್ಟಾಕ್, ಅಂದ್ರೆ ಬೇರು ಗಿಡವಾಗಿ ನಾವು ಅದನ್ನ ಯೂಸ್ ಮಾಡುವಂಥದ್ದು. ಆ ಬೇರು ಗಿಡಕ್ಕೆ ಅಂದ್ರೆ ಕಾಡು ಗಿಡ ಅಂತ ಏನ್ ಹೇಳ್ತೀವಿ, ಆ ಕಾಡು ಗಿಡನ ಏನ್ ಮಾಡ್ತೀವಿ ಬೇರಿನ ಗಿಡವಾಗಿ ನಾವು ಯೂಸ್ ಮಾಡ್ತೀವಿ. ಅದ್ರ ಮೇಲ್ಗಡೆ ನಾವೇನ್ ಮಾಡ್ತೀವಿ ಕಣ್ಣು ಕಸಿಯನ್ನು ಕಟ್ತೀವಿ, ಅಂದ್ರೆ ಈ ಬಡ್ ಗ್ರಾಫ್ಟಿಂಗ್ ಅಥವಾ ಬಡ್ಡಿಂಗ್ ಅಂತ ನಾವು ಹೇಳ್ತೀವಿ. ಕಣ್ಣು ಕಸಿ, ಅದರೊಳಗಿರೋ ಕಣ್ಣನ್ನು ನಾವು ಬಡ್ಡಿಂಗ್ ನೈಫ್ ಅಲ್ಲಿ ತೆಗೆದು ಅದೇ ಕಣ್ಣಿಗೆ ಡಚ್ ರೋಸಸ್ ಅಲ್ಲಿ ಇರುವಂತ ಕಣ್ಣನ್ನ ಅದನ್ನು ತೆಗೆದು ಹಾಕಾಗ ಅದರಿಂದ ಚಿಗುರು ಬರುತ್ತೆ. ಆ ಚಿಗುರು ಡಚ್ ತಳಿಯಾಗಿದ್ದಾಗಿರುತ್ತೆ, ಬೇರು ನಮ್ಮ ದೇಸಿ ತಳಿಯದ್ದಾಗಿರುತ್ತೆ. ಅಂದ್ರೆ ದೇಸಿ ತಳಿ ಕೆಳಗಡೆ ಇರುತ್ತೆ, ವಿದೇಶಿ ತಳಿ ಮೇಲ್ಗಡೆ ಇರುತ್ತೆ. ಸೊ ಹಾಗಾಗಿ ದೇಸಿ ತಳಿ ಚೆನ್ನಾಗಿ ನೀರಿನಿಂದ ಏನು ಮಣ್ಣಿನಿಂದ ನೀರಿನಂಶ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಮತ್ತೆ ಇನ್ನ ಇನ್ನೆಲ್ಲದನ್ನು ಕೋಶಪಂಶಗಳನ್ನ ಅದನ್ನ ಅಬ್ಸರ್ವ್ ಮಾಡಿಕೊಂಡು ಅದಕ್ಕೆ ಬೆಳೆಯುವಂತ ಡಚ್ ತಳಿಗಳಿಗೆ ಕೊಟ್ಟಾಗ ತುಂಬಾ ಚೆನ್ನಾಗಿ ಬೆಳೆಯುವಂಥದ್ದು ಆಗ್ತದೆ. ಈ ಪೋಷಕಾಂಶದ ನಿರ್ವಹಣೆಯ ಬಗ್ಗೆ ಹೇಳಿಗ, ನಿರಂತರವಾಗಿ ಹೂ ಚೆನ್ನಾಗಿರುವಂತಹ ಒಂದು ಮೊಗ್ಗು ಸಿಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಸರಿ, ಇದು ಬಹಳ ಒಳ್ಳೆ ಪ್ರಶ್ನೆ. ಏನಕ್ಕೆ ಅಂದ್ರೆ ಎಲ್ಲರೂ ಅಷ್ಟೇ ಗಿಡ ನೆಡ್ತಾರೆ, ಒಂದ್ಸತಿ ಹೂ ಬರ್ರಿ. ಇವನ್ ನಾನು ಹೆಣ್ಮಕ್ಳ ಹತ್ರ ಏನೋ ಟ್ರೈನಿಂಗ್ ಹೋದಾಗ್ಲೂ ಅದೇ ಹೇಳೋದು, ನಮ್ಮ ಮನೇಲಿ ಗಿಡ ನೆಟ್ಟಿದೀವಿ, ಕುಂಡದಲ್ಲಾಗಿರ್ಬೋದು ಮುಖ್ಯ ಭೂಮಿಲಾಗಿರ್ಬೋದು, ಗಿಡ ನೆಟ್ಟಿದೀವಿ, ನರ್ಸರಿಲಿಂದ ಬಹಳ ಚೆನ್ನಾಗಿ ಹೂ ಬರುತ್ತೆ, ನಮ್ಮ ಮನೆಗೆ ಬಂದಾಗ ಹೂ ಬರೋದಿಲ್ಲ, ಹೂವಿನ ಸೈಜ್ಗಳು ಕಡಿಮೆ ಆಗಿರ್ಬೋದು, ಹೂ ಗಾತ್ರ ಹೆಚ್ಚು ಕಮ್ಮಿ ಆಗಿರ್ಬೋದು, ಈ ತರದ್ದು ಪ್ರಶ್ನೆಗಳು ಸುಮಾರಷ್ಟು ಬರ್ತದೆ. ಅಂದ್ರೆ ಈ ಗುಲಾಬಿ ಏನು ಅಂತಂದ್ರೆ, ಒಂದನೇದಾಗಿ ಪೋಷಕಾಂಶದ ಜೊತೆಗೆ ಇದು ಸೂರ್ಯನ ಕಿರಣವನ್ನು ಪ್ರೀತಿಸುವಂತ ಗಿಡ. ಸೊ ಹಾಗಾಗಿ ಮನೆಯಲ್ಲಿ ತಂದಾಗ ಅಥವಾ ಇವನ್ ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡಿದಾಗ ತೆಂಗಿನ ಮರದ ಅಡಿಗೆ, ಅಡಕೆ ಮರದ ಅಡಿಯೊಳಗೆ ಅಥವಾ ಹಣ್ಣಿನ ತೋಟಗಳ ನಡುವೆ ನಾಟಿ ಮಾಡುವಂಥದ್ದು ಮಾಡಬಾರದು, ಇದನ್ನ ಮುಖ್ಯ ಬೆಳೆಯಾಗಿ ತಗೋಬೇಕಾಗುತ್ತೆ. ಆಮೇಲೆ ಇವನ್ ಮನೆ ಒಳಗಡೆ ಕೂಡ ಕುಂಡದಲ್ಲಿ ನಾಟಿ ಮಾಡಿದಾಗ ಎಲ್ಲಿ ಹೆಚ್ಚು ಬಿಸಿಲು ಬೀಳುತ್ತೆ, ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಮ್ಯಾಕ್ಸಿಮಮ್ ಬಿಸಿಲು ಬೇಕಿದ್ದಕ್ಕೆ, ಇದಾಗ ಸೂರ್ಯನ ಬಿಸಿಲನ್ನು ಪ್ರೀತಿಸುವಂತ ಗಿಡ ಇದು. ಎಷ್ಟು ಬಿಸಿಲು ಕೊಡ್ತೀವಿ ಅಷ್ಟು ಚೆನ್ನಾಗಿ ಬೆಳೆಯುತ್ತೆ, ಅಷ್ಟು ಚೆನ್ನಾಗಿ ಹೂವು ಬಿಡುತ್ತೆ ಒಂದು. ಆಮೇಲೆ ಪೋಷಕಾಂಶಗಳ ಬಗ್ಗೆ ನಾವು ಹೇಳಬೇಕು ಅಂತಂದ್ರೆ, ನಾವು ಮುಖ್ಯ ಭೂಮಿ ತಯಾರು ಮಾಡಬೇಕಾದ್ರೆ 45 ಸೆಂಟಿಮೀಟರ್ ಗುಂಡಿ ತೆಗಿಬೇಕಾಗುತ್ತೆ. ಗುಂಡಿ ತೆಗೆದಾದ್ಮೇಲೆ ನಾವು ಗೊಬ್ಬರ ಹಾಕ್ಬೇಕು, ಅಂದ್ರೆ 2 kg ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕಾಗುತ್ತೆ, ಆಮೇಲೆ 250 g ಏನು ಬೇವಿನ ಹಿಂಡಿ ಹಾಕ್ಬೇಕಾಗತ್ತೆ, 25 g ಫೋರೇಟ್ ಹಾಕ್ಬೇಕಾಗತ್ತೆ. ಸೊ ಈ ತರ ಬೇವಿನ ಹಿಂಡಿ ಫೋರೇಟ್ ಹಾಕೋದ್ರಿಂದ ನಾವು ಬೇರು ಅಲ್ಲಿ ಕೀಟ ರೋಗ ರುಜಿನಗಳು ಬರೋದಿಲ್ಲ. ಅದಾದ್ಮೇಲೆ ನಾವು ಅದೇ ಭೂಮಿಗೆ 10 g ನೈಟ್ರೋಜನ್ನು, ಆಮೇಲೆ 20 g ಫಾಸ್ಫರಸ್, ಆಮೇಲೆ 30 g ಪೊಟ್ಯಾಷ್ ಹಾಕ್ಬೇಕಾಗತ್ತೆ. ಆಮೇಲೆ ಇನ್ನು 10 g ಯಾವಾಗ ಹಾಕ್ಬೇಕು ಅಂತ ಅಂದ್ರೆ, ಇನ್ನು 3-4 ಬಿಟ್ಟು ಆದ್ಮೇಲೆ ಇನ್ನು 10 g ನೈಟ್ರೋಜನ್ ಹಾಕ್ಬೇಕಾಗತ್ತೆ. ಆಮೇಲೆ ವರ್ಷ ವರ್ಷ ಈ ತರ ನಾವು ಕೊಡ್ಬೇಕಾಗತ್ತೆ. ಅಂದ್ರೆ ವರ್ಷದಲ್ಲಿ 2 ನಾವು ಚಾಟ್ನಿ ಮಾಡ್ತೀವಿ ಇದರಲ್ಲಿ, ಒಂದು ಮೇ ಜೂನಲ್ಲಿ, ಆಮೇಲೆ ಇನ್ನೊಂದು ಅಕ್ಟೋಬರ್ ಅಲ್ಲಿ. ಈ 2 ಚಾಟ್ನಿ ಮಾಡಿದಾಗ್ಲೂ ಕೂಡ ಈ ಮೇಲೆ ನಾನೇನು ತಿಳಿಸಿದ್ನಲ್ಲ, ಈ ತರದ ಗೊಬ್ಬರಗಳನ್ನ ನಾವು ಕೊಡ್ತಾ ಹೋಗ್ಬೇಕಾಗತ್ತೆ. ಯಾಕಂದ್ರೆ ನಾವು ಚಾಟ್ನಿ ಮಾಡ್ಲಿಲ್ಲ ಅಂತ ಅಂದ್ರೆ ಆ ಗುಲಾಬಿಗೆ ರೆಸ್ಟೇ ಸಿಗಲ್ಲ. ಈಗ ನಾವು ಅಷ್ಟೇ, ದಿನ ಆಯ್ತು ಅಂತಂದ್ರೆ ರಾತ್ರಿ ಮಲಗ್ಬೇಕಾಗತ್ತೆ, ಆ ತರ ಅದು ಕೂಡ ರೆಸ್ಟ್ ಬೇಕಾಗುತ್ತೆ. ಆ ಟೈಮಲ್ಲಿ ನಾವು ಚಾಟ್ನಿ ಮಾಡಿದಾಗ ಅದು ರೆಸ್ಟ್ ತಗೊಳುತ್ತೆ, ರೆಸ್ಟ್ ತಗೊಂಡಾಗ ಎನರ್ಜಿ ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಅದಕ್ಕೆ ಆಹಾರ ಕೊಡಬೇಕಾಗುತ್ತೆ. ಸೊ ಈ ತಿಳಿಸಿದಂತ ನಾವು ಇದನ್ನ ನಾವು ಹಾಕ್ಬೇಕಾಗತ್ತೆ. ಈ ಚಾಟ್ನಿ ಮಾಡುವಂತಹದ್ದು ಅಥವಾ ಪ್ರೂನಿಂಗ್ ಎನ್ನುವಂತಹದ್ದು, ಇದರ ಒಂದು ಪ್ರಾಮುಖ್ಯತೆ ಏನು, ಮಾಡುವಂತಹ ಒಂದು ವಿಧಾನ ಹೇಗೆ? ಈಗ ಬಹಳಷ್ಟು ಜನ ಅಂದ್ರೆ ಒಂದ್ಸತಿ ನೆಟ್ಬಿಟ್ರೆ ಮುಗೀತು ಅಂದ್ರೆ ಅದು ಲೈಫ್ ಲಾಂಗ್ ಅದು ಅಂದ್ರೆ ಉದ್ದಕ್ಕೆ ಹೋಗ್ತಾನೆ ಇರುತ್ತೆ, ಅದು ಹೂ ಬಿಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದ್ರೆ ಅದನ್ನ ಆರೈಕೆ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಈ ಮನೆ ಅಂಗಳದಲ್ಲಾಗಿರ್ಬೋದು ಅಥವಾ ರೈತರು ಮಾಡ್ತಾರೆ, ಮನೆ ಅಂಗಳದಲ್ಲಿ ಬಹಳಷ್ಟು ತಪ್ಪುಗಳು ನಡೆಯುವಂಥದ್ದು ಈ ತರದ್ದು ನಡೆಯುತ್ತೆ. ಇದರಲ್ಲಿ ಏನಾಗುತ್ತೆ, ವರ್ಷದಲ್ಲಿ ನಾನು ಹೇಳ್ದಂಗೆ 2 ನಾವು ಚಾಟ್ನಿ ಮಾಡಬೇಕಾಗತ್ತೆ. ಚಾಟ್ನಿ ಮಾಡೋದು ಬಹಳ ಮುಖ್ಯ, ಅದಕ್ಕೆ ರೆಸ್ಟ್ ಬೇಕಾಗುತ್ತೆ. ಆಮೇಲೆ ಅದು ಆಹಾರ ಪೋಷಕಾಂಶಗಳನ್ನ ಚೆನ್ನಾಗಿ ತಯಾರಿಸ್ಕೊಂಡು ಒಳ್ಳೆಯ ಗುಣಮಟ್ಟದ ಹೂಗಳನ್ನ ಕೊಡಬೇಕು ಅಂತಂದ್ರೆ ಚಾಟ್ನಿ ಮಾಡಬೇಕು. ಆಮೇಲೆ ಚಾಟ್ನಿ ಮಾಡಬೇಕಾದ್ರೆ ರೈತರು ಒಂದು ತಿಳ್ಕೋಬೇಕು, ಕೆಳಗಡೆ ನೆಲಮಟ್ಟದಿಂದ ಮೇಲ್ಗಡೆ 45 cm ಅವರು ಬಿಡಬೇಕಾಗತ್ತೆ, ಅಂದ್ರೆ 1.5 ಅಡಿ. ಅದರಿಂದ ಮೇಲ್ಪಟ್ಟು ಏನೇನು ಕಾಂಡಗಳು ಬೆಳೆದಿರುತ್ತೆ, ಅದನ್ನೆಲ್ಲದನ್ನು ಕಟ್ ಮಾಡಬೇಕಾಗತ್ತೆ. ಅದನ್ನ ಏನ್ ಮಾಡ್ಬೇಕು, ಸ್ಲ್ಯಾಂಟ್ ಆಗಿ ಕಟ್ ಮಾಡ್ಬೇಕು. ಅಂದ್ರೆ ಶಾರ್ಪ್ ಆಗಿ ಈ ಪೆನ್ಸಿಲ್ ನಾವು ಕಟ್ ಮಾಡಿ ತಗೊಂಡಾಗ ಯಾವ ತರ ಕಟ್ಟಿರ್ತಲ್ಲ ಆ ತರ ಇರಬಾರ್ದು, ಓರೆಯಾಗಿರ್ಬೇಕು. 45 ಡಿಗ್ರಿ ಓರೆಯಾಗಿ ನಾವು ಅದನ್ನ ಕಟ್ ಮಾಡಬೇಕಾಗತ್ತೆ. ಕಟ್ ಮಾಡಿದ್ದಾದ್ಮೇಲೆ ಏನಾಗುತ್ತೆ, ನಾವು ಬೋರ್ಡೋ ಮಿಕ್ಸ್ಚರು ಅಥವಾ ಇವನ್ ಬ್ಯಾವಿಸ್ಟಿನ್ ಎನಿ ಆಫ್ ದಿ ಫಂಗಿಸೈಡ್ ಯಾವ್ದೋ ಒಂದು ಶಿಲೀಂಧ್ರ ನಾಶಕವನ್ನ ಪೇಸ್ಟ್ ಆಕಾರದಲ್ಲಿ ಅದು ಪೇಸ್ಟ್ ಇದ್ರ ದ್ರಾವಣ ಮಾಡಿಕೊಂಡು ಆ ಇದನ್ನ ನಾವು ಬೆರಳಲ್ಲಿ ಹಚ್ಚುವಂಥದ್ದು, ಅಥವಾ ನಾವು ಸ್ಪ್ರೇ ಕೂಡ ಮಾಡ್ಬೋದು. ಅದನ್ನ ಮಾಡೋದ್ರಿಂದ ಯಾವುದೇ ಒಂದು ಶಿಲೀಂಧ್ರ ಅದನ್ನ ಅಟ್ಯಾಕ್ ಮಾಡೋದಿಲ್ಲ. ಯಾಕಂದ್ರೆ ಡೈಬ್ಯಾಕ್ ಅಂತ ಹೇಳ್ಬಿಟ್ಟು ಒಂದು ರೋಗ ಬರುತ್ತೆ. ಆ ಡೈಬ್ಯಾಕು ಈ ಸಿಕೇಚರ್ ನಾವು ಯಾವಾಗ ಕಟ್ ಮಾಡ್ತೀವಿ ಅಲ್ಲಿಂದನೇ ಶುರು ಆಗುತ್ತೆ. ಸೊ ಹಾಗಾಗಿ ಇದು ಬಹಳಷ್ಟು ಮುಖ್ಯ. ಯಾಕಂದ್ರೆ ನೀವು ಹೇಳಿದ್ವಿ ಸರ್, ನಾವು ಕಟ್ ಮಾಡಿದ್ವಿ, ಡೈಬ್ಯಾಕ್ ಬಂತು, ಮೇಲ್ಗಡೆಯಿಂದ ಹಳದಿ ಇದು ಬರ್ತಾ ಇದೆ, ಫಾಲೋಡ್ ಬೈ ಕಪ್ಪು ಇದು ಬರ್ತಿದೆ, ಗಿಡ ಒಣಗ್ತಾ ಬರ್ತಿದೆ, ಇದೇನು ಕಿ ಅಂತಂದ್ರೆ ಕಟ್ ಮಾಡಿದ ತಕ್ಷಣ ಶಿಲೀಂಧ್ರ ಅಟ್ಯಾಕ್ ಆಗುತ್ತೆ. ಸೊ ಹಾಗಾಗಿ ಅದನ್ನ ಅವಾಯ್ಡ್ ಮಾಡಕ್ಕೆ ನಾವು ಶಿಲೀಂಧ್ರ ನಾಶಕಗಳನ್ನ ನಾವು ಹಾಕ್ಬೇಕಾಗತ್ತೆ. ಒಂದು ಆಮೇಲೆ ಈ ಗುಲಾಬಿ ಒಳಗೆ ಬಹಳ ಇಂಟ್ರೆಸ್ಟಿಂಗ್ ಇದು ಅಂತ ಅಂದ್ರೆ 45 ಸೆಂಟಿಮೀಟರ್ ಆದ್ಮೇಲೆ ನಾವು ಕಟ್ ಮಾಡ್ತೀವಿ, ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ 45 ದಿವಸ ಆದ್ಮೇಲೆ ಅದು ಹೂ ಬಿಡುತ್ತೆ, ಹೂ ಬಿಡಕ್ಕೆ ಶುರು ಮಾಡುತ್ತೆ. ಸೊ 45 ದಿವಸ ಅಂದ್ರೆ ನಾನೇನು ಕೇಳ್ತಿದ್ದೀನಿ ಅಂತಂದ್ರೆ, ನಿಮ್ಮ ಊರಲ್ಲಿ ಜಾತ್ರೆ ಇರ್ಬೋದು ಅಥವಾ ಯಾವುದೋ ಒಂದು ಸಂಕ್ರಾಂತಿ, ಯುಗಾದಿ, ಯಾವುದೋ ಒಂದು ಹಬ್ಬ ಇರ್ಬೋದು, ಹಬ್ಬ ಹರಿದಿನಗಳು, ಅದನ್ನ ಬೇಡಿಕೆಗೆ ಅನುಗುಣವಾಗಿ ನೀವು ಅದನ್ನ 45 ದಿವಸ ಅಂದ್ರೆ 45 ದಿವಸಕ್ಕೆ ಮೊಗ್ಗು ಬಿಡಕ್ಕೆ ಶುರು ಆಗುತ್ತೆ. ಅಂದ್ರೆ ನೀವು 45 ದಿವಸ ನೋಡ್ಕೊಂಡು ಕಟ್ ಮಾಡಿದ್ರೆ ಮೊಗ್ಗಷ್ಟೇ ಸಿಗುತ್ತೆ ನಿಮ್ಗೆ. ಹಾಗಾಗಿ ಒಂದು ಕಾಲ ತಿಂಗಳು ಮುಂಚೆ ನೀವು ಅದನ್ನ ಚಾಟ್ನಿ ಮಾಡಿದ್ದೆ ಆದ್ರೆ, ನೀವು ಹಬ್ಬ ಹರಿದಿನ ಅಥವಾ ನೀವು ಯಾವ್ದು ಟಾರ್ಗೆಟ್ ಇರುತ್ತೆ, ಸೊ ಅದಕ್ಕೆ ತಕ್ಕಂತೆ ನೀವು ಗುಲಾಬಿ ಹೂಗಳನ್ನ ನೀವು ಪಡಿಬಹುದು. ಆಮೇಲೆ ಈಗ ಕೀಟ ರೋಗಗಳು ಏನೇನು ಬರ್ತವೆ ಮತ್ತು ಇವುಗಳ ಒಂದು ನಿರ್ವಹಣೆ ಎಲ್ಲ ಹೇಗೆ? ಈಗ ಬಯಲು ಪ್ರದೇಶದಲ್ಲಿ ಕೆಲವೊಂದು ಕೀಟ ರೋಗಗಳು ಜಾಸ್ತಿ, ಆ ಇದೇ ಕೀಟ ರೋಗಗಳೇ ಬೇರೆ, ಅಲ್ಲಿ ಬರುವಂತ ಕೀಟ ರೋಗಗಳೇ ಬೇರೆ. ಆಮೇಲೆ ಪಾಲಿ ಹೌಸ್ ನಲ್ಲಿ ಬರುವಂತ ಕೀಟ ರೋಗಗಳೇ ಬೇರೆ ಆಗಿರುತ್ತೆ. ಈ ಬಯಲು ಪ್ರದೇಶದಲ್ಲಿ ಏನಾಗುತ್ತೆ, ಈ ಸಮ್ಮರ್ ಅಲ್ಲಿ ಅಂದ್ರೆ ಬೇಸಿಗೆ ಒಳಗೆ ಅತಿ ಹೆಚ್ಚು ಕೀಟದ ಬಾಧೆ ಇರುತ್ತೆ. ಅಂದ್ರೆ ಕೀಟಗಳಿಗೆ ಹಸಿ ಏನು ಹುಲ್ಲು ಆ ತರದ್ದೇನು ಸಿಗದೆ ಇದ್ದಾಗ ಅದೇನ್ ಮಾಡುತ್ತೆ, ಇಲ್ಲಿ ಬಂದು ಚಿಗುರಿ ಎಲೆಗಳ ಆಮೇಲೆ ಈ ಮೊಗ್ಗುಗಳನ್ನ ರಸ ಹೀರುವಂತದ್ ಮಾಡುತ್ತೆ. ಅಂದ್ರೆ ಥ್ರಿಪ್ಸ್ ಮತ್ತೆ ಮೈಟ್ಸ್ ಈ ಎರಡು ಅಂದ್ರೆ ಹೇನು, ಸಸ್ಯ ಹೇನು ಅಂತ ಹೇಳ್ತೀವಿ ನಾವು, ಆ ಎರಡು ಬಂದು ಅದನ್ನ ರಸ ಹೀರುವಂತದ್ ಮಾಡ್ತದೆ. ಹಾಗಾಗಿ ಅದನ್ನ ಮಾನೋಕ್ರೋಟೋಫಾಸ್, ಅಸಿಫೇಟ್, ಆಮೇಲೆ ಅಸ್ಟಮೊಪ್ರಿಡ್ ಈ ಯಾವುದೇ ಕೆಮಿಕಲ್ಸ್ ನ ಯೂಸ್ ಮಾಡಿ ಕಂಟ್ರೋಲ್ ಮಾಡುವಂಥದ್ದು. ಆಮೇಲೆ ಈ ಚಳಿಗಾಲದಲ್ಲಿ ಪೌಡ್ರಿ ಮಿಲ್ಡಿ ಅಂತ ಬರುತ್ತೆ. ಈಗ ಈ ಸೀಸನ್ ಅಲ್ಲಿ ಇದು ತುಂಬಾ ಕಾಮನ್, ಬೂದ್ ಬೂದಿ ಎಲೆ ಮೇಲೆ ಬೂದ್ ಬೂದಿ ಅಂತ ಇದು ಬರುವಂತದ್ದು, ಈವನ್ ಬೂದ್ ರೋಗ ಅಂತ ನಾವು ಹೇಳ್ತೀವಿ. ಈವನ್ ಪೌಡ್ರಿ ಮಿಲ್ಡಿವ್ನ ನಾವು ಕಂಟ್ರೋಲ್, ಚಳಿಗಾಲದಲ್ಲಿ ಅದೇ ಮೇಜರ್ ಪೌಡ್ರಿ ಮಿಲ್ಡಿವ್, ಮತ್ತೆ ಇನ್ನೊಂದು ರೋಗ ಅಂತಂದ್ರೆ ಡೌನಿ ಮಿಲ್ಡಿವ್, ಈ ಗುಲಾಬಿ ಒಳಗೆ ಜಾಸ್ತಿ ಬರುತ್ತೆ. ಹಾಗಾಗಿ ಪೌಡ್ರಿ ಮಿಲ್ಡಿವ್ನ ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ. ಯಾವುದೇ ಒಂದು ಶಿಲೀಂಧ್ರ ನಾಶಕಗಳನ್ನ ನಾವು ಯೂಸ್ ಮಾಡಬಹುದು. ಸಾಫ್ ಅಂತ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಎರಡು ಸಿಸ್ಟಮಿಕ್ ಕಾಂಟ್ಯಾಕ್ಟ್ ಎರಡು ಫಂಗಿಸೈಡ್ ಇರ್ತದೆ. ಸೊ ಅದನ್ನ ನಾವು ಯೂಸ್ ಮಾಡುವಂಥದ್ದು, 1 ಗ್ರಾಮ್ 1 ಲೀಟರ್ಗೆ ದ್ರಾವಣ ಮಾಡಿ ಅದನ್ನ ಸ್ಪ್ರೇ ಮಾಡುವಂಥದ್ದು. ಆಮೇಲೆ ಈ ಗುಲಾಬಿ ನಾವು ಇದರಲ್ಲಿ ಹಸಿರುಮನೆಯಲ್ಲಿ ಬೆಳೆದಾಗ ಜಾಸ್ತಿ ಬರೋದು ಅಂತಂದ್ರೆ ಪೌಡ್ರಿ ಮಿಲ್ಡಿವ್ ಮತ್ತೆ ಡೌನಿ ಮಿಲ್ಡಿವ್. ಯಾಕಂದ್ರೆ ಅಲ್ಲಿ ಯಥೇಚ್ಛವಾಗಿ ನಾವು ಹ್ಯುಮಿಡಿಟಿ, ಯಾಕಂದ್ರೆ ಟೆಂಪರೇಚರ್ ಡೌನ್ ಮಾಡಬೇಕು ಅಂತ ನಾವೇನ್ ಮಾಡ್ತೀವಿ, ಸ್ಪ್ರಿಂಕ್ಲರ್ ಆನ್ ಮಾಡ್ತೀವಿ, ಹ್ಯುಮಿಡಿಫೈಯರ್ಸ್ ಆನ್ ಮಾಡ್ತೀವಿ, ಅವಾಗ ಏನ್ ಮಾಡುತ್ತೆ ಹ್ಯುಮಿಡಿಟಿ ಜಾಸ್ತಿ ಆಗುತ್ತೆ, ಅಂದ್ರೆ ವಾತಾವರಣದಲ್ಲಿ ತೇವಾಂಶ ನಾವು ಜಾಸ್ತಿ ಮಾಡ್ತೀವಿ. ಆ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ಸ್ವಲ್ಪ ರೋಗಗಳು ಉಲ್ಬಣವಾಗ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಪೌಡ್ರಿ ಮಿಲ್ಡಿಗೂ ಡೌನಿ ಮಿಲ್ಡಿಗೂ ಬರುತ್ತೆ. ಆಮೇಲೆ ಆಗ್ಲೇ ನಾನು ಹೇಳ್ದಂಗೆ ಥ್ರಿಪ್ಸು ಮತ್ತೆ ಮೈಟ್ಸು, ಯಾವಾಗ ಟೆಂಪರೇಚರು ನಾವು ಪಾಲಿ ಹೌಸ್ ಅಲ್ಲಿ ಅಂದ್ರೆ ಹಸಿರು ಮನೆ ಒಳಗಡೆ ಟೆಂಪರೇಚರ್ ಜಾಸ್ತಿ ಆಗ್ಲಿಕ್ಕೆ ಬಿಡ್ತೀವಿ, ಆವಾಗ ಈ ತರದ್ದು ಕೀಟಗಳು ನಾವು ಸ್ವಲ್ಪ ಬಾಧೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಅವಾಗಲೇ ಹೇಳ್ದಂಗೆ ಯಾವ್ದಾದ್ರು ಕೆಮಿಕಲ್ಸ್ ನಾವು ಯೂಸ್ ಮಾಡಬೇಕು. ಸೊ ಅದನ್ನ ಕಾಲಕಾಲಕ್ಕೆ ತಕ್ಕಂತೆ ನಾವು ಯೂಸ್ ಮಾಡ್ಬೇಕಾಗುತ್ತೆ. ಆಮೇಲೆ ನಾವು ಟ್ರಾಪ್ಸ್ ಹಾಕ್ಬೇಕಾಗುತ್ತೆ. ಪಾಲಿ ಹೌಸ್ ಅಲ್ಲಿ ಆಯ್ತು ಅಂತ ಅಂದ್ರೆ, ನಾವು ವೈಟ್ ಫ್ಲೈಸ್ ಏನಾದ್ರು ಬಂತು ಅಂತಂದ್ರೆ ಯೆಲ್ಲೋ ಟ್ರಾಪ್ಸ್ ಹಾಕ್ಬೇಕು, ಥ್ರಿಪ್ಸ್ ಅಂದ್ರೆ ನಾವು ಬ್ಲೂ ಟ್ರಾಪ್ಸ್ ನಾವು ಹಾಕ್ತೀವಿ. ಅಂದ್ರೆ ಈ ಟ್ರಾಪ್ಸ್ ಅಂದ ತಕ್ಷಣ ನಾವ್ ಏನ್ ಅನ್ಕೊಂತೀವಿ, ರೈತರು ಅನ್ಕೊಂತೀವಿ ಟ್ರಾಪ್ಸ್ ಹಾಕಿದ್ರೆ ಅದೆಲ್ಲ ಕಂಟ್ರೋಲ್ ಮಾಡ್ಬಿಡುತ್ತೆ, ಅದು ತಪ್ಪು ಕಲ್ಪನೆ. ಅಂದ್ರೆ ಅದೇನು ಅಂತ ಅಂದ್ರೆ 1 ಸ್ಕ್ವೇರ್ ಇಂಚಿಂದ ಒಂದು ಇವನ್ ಕೊಟ್ಟಿರ್ತಾರೆ, ಬ್ಲಾಕ್ಸ್ ಕೊಟ್ಟಿರ್ತಾರೆ, ಅದೇನು ಅಂತ ಅಂದ್ರೆ ಇಂಡಿಕೇಟರ್ ಅಷ್ಟೇ. ಅಂದ್ರೆ ಜಾಸ್ತಿ ಆಗಿದೆ, ಅದರ ಪಾಪ್ಯುಲೇಷನ್ ಜನಸಂಖ್ಯೆ ಜಾಸ್ತಿ ಆಗಿದೆ ಅಂತ ಅಂದ್ರೆ ಅದನ್ನ ನೋಡ್ಕೊಂಡು ಅದಕ್ಕೆ ತಕ್ಕನಾಗಿ ನಾವು ಸ್ಪ್ರೇಗಳನ್ನ ತಗೋಬೇಕೆ ಹೊರತು ಅದನ್ನ ಹಾಕಿದ ತಕ್ಷಣ ನಮ್ ಕೆಲಸ ಮುಗಿಯೋದಿಲ್ಲ. ಈ ಮೊಗ್ಗನ್ನು ಕೊರೆಯುವಂತ ಹುಳ ಏನಾದ್ರು ಬರ್ತದೆ? ಹಾ, ಮೊಗ್ಗು ಕೊರೆಯುವಂತ ಹುಳ ಬಯಲು ಪ್ರದೇಶದಲ್ಲಿ ಜಾಸ್ತಿ ಬರುತ್ತೆ ಸರ್. ಮೊಗ್ಗು ಕೊರೆಯುವಂಥದ್ದು, ಕಾಂಡ ಕೊರೆಯುವಂಥದ್ದು, ಎಲೆ ತಿನ್ನುವಂಥದ್ದು, ಇದೆಲ್ಲ ಕೂಡ ಬಯಲು ಪ್ರದೇಶದಲ್ಲಿ ಜಾಸ್ತಿ ಬರುತ್ತೆ ಸರ್. ಆಮೇಲೆ ಬಯಲಿನಲ್ಲಿ ಬೆಳೆಯೋದಿದ್ರೆ ಈಗ ಹುಲ್ಲಿನ ನಿರ್ವಹಣೆ ಅಂದ್ರೆ ಕಳೆ ನಿರ್ವಹಣೆ ಹೇಗೆ? ಹಾ ಸರ್, ಕಳೆ ನಿರ್ವಹಣೆ ಬಯಲಿನಲ್ಲಿ ಬೆಳೆದಿದ್ರೆ ಬೆಸ್ಟ್ ಅಂತ ಅಂದ್ರೆ ನಾವು ಬ್ಲಾಕ್ ಪಾಲಿಥಿನ್ ಮಲ್ಚ್ ಅಂತ ಹೇಳ್ತೀವಿ, ಮೇಲ್ಗಡೆ ಸಿಲ್ವರ್ ಕಲರ್ ಇರ್ತದೆ, ಕೆಳಗಡೆ ಬ್ಲಾಕ್ ಕಲರ್ ಇರುತ್ತೆ. ಆಮೇಲೆ ಈ ತರಕಾರಿಗಳಿಗೆಲ್ಲ ನಾವೇನೆ 25 ಮೈಕ್ರಾನ್ ನಾವು ಯೂಸ್ ಮಾಡ್ತೀವಿ, ಇದರಲ್ಲಿ ಸ್ವಲ್ಪ ದಪ್ಪ ಮೈಕ್ರಾನ್ ಹಾಕ್ಬೇಕು. ಯಾಕಂದ್ರೆ ನಾವು ಭೂಮಿ ಒಳಗೆ ನಾವು ಬಯಲಲ್ಲಿ ನಾವು ನೆಟ್ಟಾಗ ಅದನ್ನ ನಾವು 8 ರಿಂದ 10 ವರ್ಷದ ತನಕ ನಾವು ಅದನ್ನ ತಗೋಬಹುದು. ಕೆಲವರೆಲ್ಲ 15 ವರ್ಷದ ತನಕನೂ ತಗೊಂತಾರೆ. ಗಿಡ ಅಲ್ಲಿ ತನಕ ಇರುತ್ತೆ 15 ವರ್ಷದ ತನಕ, ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 15 ವರ್ಷದ ತನಕನೂ ಇರುತ್ತೆ. ಅದೇ ಪಾಲಿ ಹೌಸ್ ಅಲ್ಲಿ ಆದ್ರೆ 6 ವರ್ಷಕ್ಕೆ ನಾವು ಅದನ್ನ ತೆಗೆದು ಹೊಸ ಸಸಿಗಳನ್ನ ನಾವು ನಾಟಿ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಕಳೆ ನಿರ್ವಹಣೆ ಪ್ರತಿ ಏನು ಬಯಲು ಪ್ರದೇಶದಲ್ಲಿ 8 ರಿಂದ 10 ವರ್ಷದ ತನಕ ಕಳೆ ನಿರ್ವಹಣೆ ಮಾಡ್ತಾನೆ ಇರಬೇಕು. ಹಾಗಾಗಿ ನಾವು ಆರ್ಗ್ಯಾನಿಕ್ ಮಲ್ಚ್ ಹಾಕ್ಬೋದು ಅಥವಾ ಪಾಲಿಥಿನ್ ಮಲ್ಚ್ ಇಸ್ ದಿ ಬೆಸ್ಟ್. ಪಾಲಿಥಿನ್ ಮಲ್ಚ್ ಹಾಕೊಂಡು ಒಳಗಡೆ ಡ್ರಿಪ್ ಲೈನ್ಸ್ ಹೇಳ್ಕೊಂಡು ನಾವು ಆರಾಮಾಗಿ ಕಳೆ ನಿರ್ವಹಣೆ ಮಾಡಬಹುದು. ಆಮೇಲೆ ಈಗ ಗುಲಾಬಿ ಮೊಗ್ಗುಗಳು ಅಥವಾ ಹೂವಿನ ಒಂದು ಕೊಯ್ಲು ಮಾಡುವಂತಹದ್ದು ಮತ್ತು ಆ ಒಂದು ಪ್ಯಾಕಿಂಗ್ ಮಾಡುವಂತಹದ್ದು ಹೇಗೆ? ನಾವು ಬಯಲು ಪ್ರದೇಶದಲ್ಲಿ ಗುಲಾಬಿ ಬೆಳೆದಾಗ ಅಂತ ಹೆಚ್ಚು ಕಾಳಜಿ ಕೊಡಲ್ಲ ರೈತರು, ಯಾಕಂತಂದ್ರೆ ಅದು ಲೋಕಲ್ ಮಾರ್ಕೆಟ್ಗೆ ಹೋಗುವಂಥದ್ದು, ಲೋಕಲ್ ಮಾರ್ಕೆಟ್ ಯೂಶಲಿ ಹತ್ತಿರವಾಗಿರ್ತದೆ. ಹಾಗಾಗಿ ಪ್ಯಾಕೇಜಿಂಗಿಗೆ ಅಷ್ಟೊಂದು ಒತ್ತು ಕೊಡೋದಿಲ್ಲ. ಅವ್ರೇನು ಮಾಡ್ತಾರೆ, ಬೆಳಿಗ್ಗೆ ಅಥವಾ ಸಂಜೆ ಯಾವತ್ತಾಗಲಿ ಬೆಳಿ ಮಧ್ಯಾಹ್ನದಲ್ಲಿ ಕೊಯ್ಯೋದು ಕೊಯ್ಲು ಮಾಡೋದು ಅಷ್ಟು ಅಡ್ವೈಸಬಲ್ ಅಲ್ಲ, ಅದು ಹೂಗಳ ಬಾಳಿಕೆ ಕಡಿಮೆ ಆಗುತ್ತೆ. ಹಾಗಾಗಿ ಬೆಳಿಗ್ಗೆ ಆಮೇಲೆ ಸಂಜೆ ಇವೆರಡು ಟೈಮಲ್ಲಿ ನಾವು ಹೂಗಳನ್ನ ಕಟಾವು ಮಾಡಬೇಕಾಗುತ್ತೆ. ಕಟಾವು ಮಾಡಿ ನಾವೇನು ಮಾಡಬೇಕು, ತಂಪಾದ ಗೋಣಿಚೀಲ ತಂಪು ಮಾಡಿಕೊಂಡು, ಸೊ ಸ್ವಲ್ಪ ದಪ್ಪ ಇರಬೇಕು, 2 ಅಥವಾ 3 ಪದರೆ ಗೋಣಿಚೀಲ ಇದ್ರೆ ಇನ್ನೂ ಒಳ್ಳೇದೇ. ಒಳಗಡೆ ನ್ಯೂಸ್ ಪೇಪರ್ ಹಾಕಬೇಕು, ನ್ಯೂಸ್ ಪೇಪರ್ ಹಾಕಿ ನ್ಯೂಸ್ ಪೇಪರ್ ಒಳಗಡೆ ನಾವು ಗುಲಾಬಿ ಹೂಗಳನ್ನ ಹಾಕಿ ಅದನ್ನ ಕಟ್ಟಿ ನಾವು ಲೋಕಲ್ ಮಾರ್ಕೆಟ್ ಕಳಿಸುವಂಥದ್ದು ನಮ್ಮಲ್ಲಿ ಪ್ರತೀತಿ. ಇದು ಬಿಟ್ಟರೆ ನಾವು ಎಕ್ಸ್ಪೋರ್ಟ್ ಮಾಡುವಂಥದ್ದು ಅಥವಾ ಲೋಕಲ್ ಮಾರ್ಕೆಟಿಗೆ ನಿಯರೆಸ್ಟ್ ಮಾರ್ಕೆಟ್ ಒಂದು 100-200 ಕಿಲೋಮೀಟರ್ ದೂರದಲ್ಲಿರುವಂಥ ಮಾರ್ಕೆಟಿಗೆ ಕಳಿಸೋದಾದ್ರೆ ನಾವು ಅದನ್ನೆಲ್ಲ ಯಾವ ಯಾವ ತಳಿಗಳು ಹೈಬ್ರಿಡ್ಸ್ ಅಂದ್ರೆ ಪಾಲಿ ಹೌಸ್ ಅಥವಾ ಹಸಿರುಮನೆ ಒಳಗಡೆ ಬೆಳೆಯುವಂಥದ್ದು, ಹಸಿರುಮನೆ ಒಳಗಡೆ ಬೆಳೆಯುವಂಥ ಸಸಿಗಳನ್ನ ನಾವು ಯಾವ ತರ ಅಂದ್ರೆ ಹೂಗಳನ್ನ ಯಾವ ತರ ಕಟ್ ಮಾಡಬೇಕು ಅಂದ್ರೆ 90-100 ಸೆಂಟಿಮೀಟರ್ ಕಾಂಡ ಉದ್ದ ಬಿಡಬೇಕು. ಅಂದ್ರೆ ನೀವು ಹೂಗಳ ತುದಿಯಿಂದ ಕೆಳಗಡೆಗೆ ನೀವು ಅಳತೆ ಮಾಡಿದ್ರೆ 100 ಸೆಂಟಿಮೀಟರ್ ಬಿಡಬೇಕಾಗತ್ತೆ. ಸೊ ಅಷ್ಟು ಬಿಟ್ಟು ನಾವು ಕಟ್ ಮಾಡಬೇಕಾಗತ್ತೆ. ಬಟ್ ಲೋಕಲ್ ಮಾರ್ಕೆಟಲ್ಲಿ ನಮಗೆಲ್ಲ ಸಿಗೋದು 30-40 ಸೆಂಟಿಮೀಟರ್ ಅಷ್ಟೇ, ಅವೆಲ್ಲ ರಿಜೆಕ್ಟ್. ಎಕ್ಸ್ಪೋರ್ಟ್ ಆಗುವಂಥದ್ದು 100 ಸೆಂಟಿಮೀಟರ್ ಇರುವಂಥದ್ದು, ಮೂರಡಿ ಇರುವಂಥದ್ದು. ಅದನ್ನ ನಾವು ಕಟ್ ಮಾಡಿ ಅದನ್ನ ಎಲ್ಲ ಎಲೆ ಕೆಳಗಡೆ ಇರುವಂತ ಮುಳ್ಳುಗಳನ್ನ ತೆಗೆಯುವಂಥದ್ದು, ಹೈಟು ಅದನ್ನೆಲ್ಲ ನೋಡ್ಕೊಂಡು, ಕೆಲವೊಂದೆಲ್ಲ 70 ಸೆಂಟಿಮೀಟರ್ ಇರ್ತದೆ, ಕೆಲವೊಂದು 60 ಸೆಂಟಿಮೀಟರ್ ಬಂದಿರುತ್ತೆ. ಪೂರ್ತಿ ನಾವು 100 ಸೆಂಟಿಮೀಟರ್ ಅಂತ ಟಾರ್ಗೆಟ್ ಮಾಡ್ಲಿಕ್ಕೆ ಆಗಲ್ಲ, ಕೆಲವೊಂದು ಉದ್ದ ಬಂದಿರುತ್ತೆ, ಕೆಲವೊಂದು ತುಂಡ ಬಂದಿರುತ್ತೆ. ತುಂಡ ಬಂದಿರೋನ್ನ ಸಪರೇಟ್ ಆಯಾ ಸೆಕ್ಷನ್ ಕರೆಕ್ಟ್ ನಾವು ಕ್ಲಾಸಿಫೈ ಮಾಡ್ಕೋಬೇಕಾಗುತ್ತೆ. 70 ಸೆಂಟಿಮೀಟರ್ನವೇ ಒಂದ್ ಕಡೆ ಜೋಡಿಸ್ಕೋಬೇಕು, 100 ಸೆಂಟಿಮೀಟರ್ದು ಒಂದು ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ನಾವೇನ್ ಮಾಡೋದು, 20 ಕಟ್ಟುಗಳನ್ನಾಗಿ ಒಂದು ಕಟ್ಟಲ್ಲಿ 20 ಹೂಗಳನ್ನಾಗಿ ನಾವು ವಿಂಗಡಿಸ್ಕೋಬೇಕಾಗುತ್ತೆ. ಮಾಡಿಸ್ಕೊಂಡು ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕುವಂಥದ್ದು, ಆಮೇಲೆ ಎಲ್ಲದನ್ನು ಕೂಡ ಒಂದೇ ಮಟ್ಟದಲ್ಲಿ ನಾವು ಜೋಡಿಸ್ಬಾರ್ದು. ಯಾವ್ದನ್ನ ಹೂಗಳನ್ನ ಅಂದ್ರೆ ಎಲ್ಲದನ್ನು ಒಟ್ಟಿಗೆ ಜೋಡಿಸಿ ನಾವು ರಬ್ಬರ್ ಬ್ಯಾಂಡ್ ಹಾಕಿದಾಗ ಕುತ್ತಿಗೆ ಈಚಕ್ದಂಗೆ ಆಗುತ್ತೆ, ತಲೆಗಳೆಲ್ಲ ಅಂದ್ರೆ ಆ ಹೂಗಳೆಲ್ಲ ಒಂದ್ ಕಡೆ ಬಾಗೋಕ್ ಶುರು ಆಗುತ್ತೆ. ಹಾಗಾಗಿ ಏನ್ ಮಾಡ್ತೀವಿ, ಹೆಡ್ ಅಂಡ್ ನೆಕ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಂದ್ರೆ ಈ ಮೇಲ್ಗಡೆ ಒಂದು ಹೂ ಬಂದ್ರೆ ಅದ್ರ ಬುಡದಲ್ಲಿ ಇನ್ನೊಂದು ಹೂ ಬರೋ ಹಂಗೆ ನಾವು ಅರೇಂಜ್ ಮಾಡ್ಕೋಬೇಕು. ಅವಾಗ ಒಂದಕ್ಕೊಂದು ಇಕ್ಕಟ್ಟು ಘರ್ಷಣೆ ಕ್ರಿಯೇಟ್ ಆಗುವಂಥದ್ದು ಆಗೋದಿಲ್ಲ. ಅದನ್ನ ಮಾಡಿ CFB ಬಾಕ್ಸಸ್ ಅಥವಾ CFB ಶೀಟ್ಸ್ ಅಂತ ಸಿಗುತ್ತೆ, ಕರೋಗೇಟೆಡ್ ಫೈಬರ್ ಬೋರ್ಡ್ ಬಾಕ್ಸಸ್ ಅಂತ ಹೇಳಿ. ಸೊ ಆ ಶೀಟ್ಸ್ನ ನಾವು ಯೂಸ್ ಮಾಡಿ ಹೂಗಳ ಮೇಲ್ಗಡೆಗೆ ಕವರ್ ಆಗೋಗೆ ನಾವು ಅದನ್ನು ಮಾಡಿ ಅದ್ರ ಮೇಲ್ಗಡೆ ಮತ್ತೆ ಒಂದೆರಡು ಬಿಗಿಯಾದ ರಬ್ಬರ್ ಬ್ಯಾಂಡ್ನ ನಾವು ಹಾಕಬೇಕಾಗತ್ತೆ. ರಬ್ಬರ್ ಬ್ಯಾಂಡ್ ಹಾಕಿ ಅದನ್ನು ನಾವು ಒಂದು ಬಕೆಟಲ್ಲಿ ಅಥವಾ ಯಾವುದೇ ಒಂದು ಇದರಲ್ಲಿ ನಾವು ಪಲ್ಸಿಂಗ್ ಸೊಲ್ಯೂಷನ್ ಅಂತ ಹೇಳ್ತೀವಿ, ಅಂದರೆ ವೇಸ್ಟ್ ಸೊಲ್ಯೂಷನ್ ಪಲ್ಸಿಂಗ್ ಸೊಲ್ಯೂಷನ್ ಅಂದರೆ ನೀರಲ್ಲಿ ಇಟ್ಟರು ಆಯಿತು, ನೀರಿಗೆ ನಾವು ಸಕ್ಕರೆ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಏಜೆಂಟ್ಸ್ನ ನಾವು ಹಾಕ್ತೀವಿ, ಅಂದರೆ ಸಿಲ್ವರ್ ಸಲ್ಫೇಟ್ ಅಂತ ಅಥವಾ ಸಿಟ್ರಿಕ್ ಆ್ಯಸಿಡ್ ಹಾಕುವಂಥದ್ದು. ಸಿಟ್ರಿಕ್ ಆ್ಯಸಿಡ್ ಅಂದರೆ ಏನಿಲ್ಲ, ನಿಂಬೆ ಹುಳಿ ಮಣೆ ಲೆಕ್ಕದಲ್ಲಿ ಆಯಿತು ಅಂತಂದ್ರೆ ನಿಂಬೆ ಹಿಂಡಿದ್ರು ಆಯಿತು, ಕಮರ್ಷಿಯಲ್ ಆದರೆ ಸಿಟ್ರಿಕ್ ಆ್ಯಸಿಡ್ ಅಂತ ಸಿಗುತ್ತೆ. ಅದನ್ನು ಹಾಕಿ ನಾವು ದೂರದ ಮಾರ್ಕೆಟಲ್ಲಿ ಕೊಡಬೇಕಾಗುತ್ತೆ. ಅಂದರೆ ಈಗ ಹೂವು ಕಟಾವ್ ಆದಾಗಿಂದ ಹಿಡಿದು ಇವರಿಗೆ ತಲುಪುತ್ತೆ, ವರ್ತಕರಿಗೆ ತಲುಪುತ್ತೆ, ಅಲ್ಲಿ ತನಕ ಕೂಡ ನಾವು ಕಟ್ ಮಾಡಿರೋ ತುದಿನ ನೀರಲ್ಲೇ ಇಡಬೇಕಾಗತ್ತೆ. ಅಂದ್ರೆ ಗ್ರೀನ್ ಹೌಸ್ ಅಲ್ಲಿ ನಾವು ಕಟ್ ಮಾಡಿದ್ದಾದ್ಮೇಲೆ ಕಟ್ ಮಾಡಿದ ತಕ್ಷಣ ಬಕೆಟ್ ಒಳಗಡೆ ನೀರಿನ ದ್ರಾವಣ ಇಡ್ಕೊಂಡು ಆ ದ್ರಾವಣದಲ್ಲೇ ಇಡ್ಕೊಂಡು ಅದನ್ನ ಮತ್ತೆ ನಾವು ಸಾರ್ಟಿಂಗ್ ಚೇಂಬರ್ ಅಂತ ಹೇಳ್ತೀವಿ ಅಥವಾ ಕೂಲಿಂಗ್ ಚೇಂಬರ್ ಅಂತ ಹೇಳ್ತೀವಿ, ಅಲ್ಲಿಗೆ ತಗೊಂಬಂದು ಅದನ್ನ ಪ್ರೀ ಕೂಲಿಂಗ್ ಮಾಡಿದ್ದಾದ್ಮೇಲೆ ಅಂದ್ರೆ 3-4 ಡಿಗ್ರಿ ಸೆಲ್ಸಿಯಸ್ ಪ್ರೀ ಕೂಲಿಂಗ್ ಮಾಡ್ತೀವಿ. ಅಂದ್ರೆ ಈ ಪಾಲಿ ಹೌಸ್ ಅಲ್ಲಿ ಹೀಟ್ ಜಾಸ್ತಿ ಇರುತ್ತೆ, ಆ ಹೀಟನ್ನ ನಾವು ಕಡಿಮೆ ಮಾಡ್ಲಿಕ್ಕೋಸ್ಕರ ನಾವು ಪ್ರೀ ಕೂಲಿಂಗ್ ಮಾಡಬೇಕಾಗುತ್ತೆ. 3-4 ಡಿಗ್ರಿ ಸೆಲ್ಸಿಯಸ್ಗೆ ಅದನ್ನ ಸಬ್ಜೆಕ್ಟ್ ಮಾಡಿ ಅದನ್ನ ಮತ್ತೆ ಹೊರಗಡೆ ತೆಗೆದು ಅದನ್ನ ಮತ್ತೆ ನಾನು ಹೇಳಿದ್ನಲ್ಲ ಅವಾಗಲೇ 70 ಸೆಂಟಿಮೀಟರ್ ಅದು 80, 100 ಈ ತರದೆಲ್ಲ ಬೇರೆ ಬೇರೆದನ್ನೆಲ್ಲ ಕ್ಲಾಸಿಫೈ ಮಾಡಬೇಕಾಗುತ್ತೆ. ರೋಗ ರುಜಿನಿಗಳು ಏನಾದ್ರು ಅದ್ರ ಮೇಲೆ ಇತ್ತು ಅಂತಂದ್ರೆ ಅದನ್ನೆಲ್ಲ ರಿಜೆಕ್ಟ್ ಮಾಡಬೇಕಾಗುತ್ತೆ. ಇನ್ನು ಒಳ್ಳೆ ಕ್ವಾಲಿಟಿ ಇರೋನ್ನೆಲ್ಲ ತೆಗೆದು ನಾವು ಬಂಡಲ್ ಮಾಡ್ಕೊಂಡು, ಅಂದ್ರೆ ಎಲ್ಲಾ ಹಂತದಲ್ಲೂ ಕೂಡ ಕೂಲಿಂಗು ಇರಬೇಕು. ಅಂದ್ರೆ ಕೂಲ್ ಚೈನ್ ಅಂತ ನಾವು ಹೇಳ್ತೀವಿ, ಕೋಲ್ಡ್ ಚೈನ್ ಅಥವಾ ಕೂಲ್ ಚೈನ್ ಅಂತ ಹೇಳ್ತೀವಿ. ಸೊ ಇದು ಕೋಲ್ಡು ಇರಬೇಕು, ಆಮೇಲೆ ತುದಿ ಕಟ್ ಮಾಡಿರೋದು ನೀರಿನಲ್ಲೇ ಇರಬೇಕಾಗತ್ತೆ. ಯಾಕಂದ್ರೆ ನೀರು ಅದರಿಂದ ನಾವು ಎತ್ತಿದ ತಕ್ಷಣ ಏರ್ ಬಬಲ್ ಎಂಟರ್ ಆಗುತ್ತೆ, ಅಂದ್ರೆ ನೀರಿನ ಗುಳ್ಳೆ ಕಾಂಡದ ಕೆಳಗಿಂದ ನಾವು ಎಂಟರ್ ಆಗುತ್ತೆ. ಅದು ಎಂಟರ್ ಆಯ್ತು ಅಂತಂದ್ರೆ ನಾವು ನೆಕ್ಸ್ಟ್ ತಗೊಂಡೋಗಿ ಅದನ್ನ ನೀರಲ್ಲಿ ಇಟ್ಟರು ಕೂಡ ಆ ಬಬ್ಬಲ್ ಅದನ್ನ ಅಬ್ಸ್ಟ್ರಾಕ್ಟ್ ಮಾಡಿ ನೀರಿನ ಅಪ್ಟೇಕ್ ಆಗೋದು, ನೀರಿನ ಅದೇನು ಹೂವ ನೀರು ತಗೊಳುತ್ತಲ್ಲ ಸೊ ಅದು ಆಗೋದಿಲ್ಲ. ಸೊ ಹಾಗಾಗಿ ಇದನ್ನ ಗಮನ ಹರಿಸಬೇಕಾಗುತ್ತೆ ರೈತರು. ಮಳೆಗಾಲದಲ್ಲಿ ವಿಶೇಷವಾದಂತ ಒಂದು ಕಾಳಜಿ ಏನಾದ್ರೂ ಬೇಕಾಗ್ತದೆ? ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಒಳ್ಳೆ ಹೂ ಬಿಡುತ್ತೆ ಗುಲಾಬಿ. ಬೇಡಿಕೆ ಚಳಿಗಾಲದಲ್ಲಿ ಎಲ್ಲಿ ಅಂತ ಅಂದ್ರೆ ಈ ವೆಸ್ಟರ್ನ್ ಕಂಟ್ರೀಸ್ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುತ್ತೆ. ಏನಕ್ಕೆ ಅತಿ ಹೆಚ್ಚು ಬೇಡಿಕೆ? ನಮ್ಮಲ್ಲಿ ಬಹಳ ಅದೃಷ್ಟವಂತರು, ನಮಗೆ ಯಾವುದೇ ಒಂದು ಹವಾಮಾನ ವೈಪರೀತ್ಯ ಅಷ್ಟೊಂದಿಲ್ಲ. ಅಂದ್ರೆ ನಮ್ಗೇನು ಸ್ನೋ ಬೀಳುವಂಥದ್ದು ಮಂಜು ಬೀಳುವಂಥದ್ದು ಆ ಥರದ್ದೇನೂ ಇಲ್ಲ. ಅಲ್ಲಿ ವಿಂಟರಲ್ಲಿ ಏನು ಮಾಡ್ತಾರೆ, ಕಂಪ್ಲೀಟ್ ಪ್ರೊಡಕ್ಷನ್ ಕ್ಲೋಸ್ ಮಾಡಿಬಿಡ್ತಾರೆ, ಶಟ್ ಡೌನ್ ಮಾಡಿಬಿಡ್ತಾರೆ ಎಲ್ಲ ಪಾಲಿಹೌಸ್ಗಳನ್ನ. ಯಾಕಂದರೆ ಅಲ್ಲಿ ಹೀಟಿಂಗ್ ಮಾಡಬೇಕಾಗತ್ತೆ ಪಾಲಿಹೌಸು, ಅದಕ್ಕೆ ಜಾಸ್ತಿ ದುಡ್ಡು ಖರ್ಚಾಗೋದ್ರಿಂದ ಅಲ್ಲಿ ಕೆಲವೊಂದು ಇದೆಲ್ಲ ಪ್ರೊಡಕ್ಷನ್ ಯೂನಿಟ್ಸ್ನ ಶಟ್ ಡೌನ್ ಮಾಡಿಬಿಡ್ತಾರೆ. ಆವಾಗ ನಮ್ಮ ರೈತರಿಗೆ ಅದು ನಿಜವಾದ ಹಬ್ಬ. ಅಂದರೆ ಅಲ್ಲಿ ಭಾಳಷ್ಟು ಹಬ್ಬಗಳು ಬರೋದು ಚಳಿಗಾಲದಲ್ಲಿ, ಅಂದ್ರೆ ಡಿಸೆಂಬರ್ 25th ಇರ್ಬೋದು, ಕ್ರಿಸ್ಮಸ್, ಆಮೇಲೆ ನ್ಯೂ ಇಯರ್ ಜನವರಿ 1 ಇರ್ಬೋದು, ಆಮೇಲೆ ಫೆಬ್ರವರಿ 14th ಪ್ರೇಮಿಗಳ ದಿನಾಚರಣೆ ಆಗಿರ್ಬೋದು. ಇವೆಲ್ಲ ಪಾಶ್ಚಿಮಾತ್ಯ ಹಬ್ಬಗಳು. ಈ ಹಬ್ಬಗಳೆಲ್ಲ ಅದೇ ಚಳಿಗಾಲದಲ್ಲೇ ಬರುವಂತದ್ದು. ಇಂಟ್ರೆಸ್ಟಿಂಗ್ಲಿ ಆ ಚಳಿಗಾಲ ನಮ್ಮ ಇದಕ್ಕೆ ವರದಾನ. ನಮ್ಮಲ್ಲಿ ಚಳಿಗಾಲಕ್ಕೆ ಬಹಳ ಚೆನ್ನಾಗಿ ಒಳ್ಳೆ ಉತ್ತಮ ಗುಣಮಟ್ಟದ ಹೂಗಳು ಬರುತ್ತೆ. ಬೇಸಿಗೆಯಲ್ಲಿ ಸ್ವಲ್ಪ ನಾವು ಕಾಳಜಿ ವಹಿಸಬೇಕಾಗುತ್ತೆ. ನಾವು ಹೇಳಿದ್ರೆ ಥ್ರಿಪ್ಸ್ ಮತ್ತೆ ಮೈಟ್ಸ್ ಸ್ವಲ್ಪ ಜಾಸ್ತಿ ಬೇಸಿಗೆ ಒಳಗೆ. ಚಳಿಗಾಲದಲ್ಲಿ ಏನಂದ್ರೆ ಪೌಡ್ರಿ ಮಿಲ್ಡಿ ಒಂದು ಕಂಟ್ರೋಲ್ ಮಾಡಬೇಕಾಗತ್ತೆ, ಅದ್ ಬಿಟ್ರೆ ಇನ್ನೇನು ಅಂತ ವಿಶೇಷ ಕಾಳಜಿ ವಹಿಸುವ ಅವಶ್ಯಕತೆ ಇರೋದಿಲ್ಲ. ಖರ್ಚು ಎಷ್ಟು ಬರ್ತದೆ ಈಗ ಪಾಲಿಹೌಸ್ ನಲ್ಲಿ ಒಂದು 500 ಸ್ಕ್ವೇರ್ ಫೀಟ್ ನಲ್ಲಿ ಮಾಡೋದಿದ್ರೆ ಅಥವಾ ಬಯಲು ಪ್ರದೇಶದಲ್ಲಿ ಒಂದು 1 ಎಕರೆಯಲ್ಲಿ ಮಾಡೋದಿದ್ರೆ ಎಷ್ಟು ಬರ್ತದೆ ಖರ್ಚು ಮತ್ತೆ ಎಷ್ಟು ಲಾಭದಾಯಕ ಅಂತ? ಸರ್, ಪಾಲಿ ಹೌಸ್ ಅಥವಾ ಗ್ರೀನ್ ಹೌಸ್ ಅಂತ ಏನ್ ಹೇಳ್ತೀವಿ, ಈ ಪಾಲಿ ಮನೆ ಮಾಡೋದಾಯ್ತು ಅಂತಂದ್ರೆ ಪಾಲಿಥಿನ್ ಶೀಟ್ ಇರುವಂತ ಪಾಲಿ ಹೌಸ್ ಆಗಿತ್ತು ಅಂತ ಅಂದ್ರೆ ಅದನ್ನ 1 meter square ₹650-900 ಖರ್ಚಾಗುತ್ತೆ 1 meter square. ನಾವು ಯಾವತ್ತಾಗ್ಲಿ ನಾವು ಪಾಲಿ ಹೌಸ್ ಅಲ್ಲಿ ನಾವು ಗಿಡದ ಸಾಂದ್ರತೆ ಆಗಿರ್ಬೋದು ಅಥವಾ ಖರ್ಚು ವೆಚ್ಚ ಮಾತಾಡ್ಬೇಕಾದ್ರೆ 1 meter square ಲೆಕ್ಕದಲ್ಲೇ ನಾವು ಮಾತಾಡ್ತೀವಿ. ಹಾಗಾಗಿ 1 meter square ಅಲ್ಲಿ ₹650-900 ಬೇಕಾಗುತ್ತೆ. 650-900 ಯಾಕೆ ಇಷ್ಟೊಂದು ವ್ಯತ್ಯಾಸ ಅಂತಂದ್ರೆ, 650 ಅಂತ ಅಂದ್ರೆ ಈ ಕಟ್ಟಿಗೆಯಿಂದ ಕಟ್ಟಿರುವಂತದ್ದು, ಕಡಿಮೆ ಕ್ವಾಲಿಟಿ ಮೆಟಲ್ ಇಂದ ಯೂಸ್ ಮಾಡಿರುವಂತದ್ದು, ಇದಾದ್ರೆ 650 ಆಗುತ್ತೆ. ಆದ್ರೆ ಒಳ್ಳೆ ಕ್ವಾಲಿಟಿ GI ಪೈಪ್, ಗ್ಯಾಲ್ವನೈಸ್ಡ್ ಐರನ್ ಪೈಪ್ ನಾವು ಯೂಸ್ ಮಾಡಿದ್ದೆ ಆದ್ರೆ, ಒಳ್ಳೆ ಕ್ವಾಲಿಟಿ ಪಾಲಿಥಿನ್ ಶೀಟ್ ಯೂಸ್ ಮಾಡಿ, ಒಳ್ಳೆ ಸ್ಪ್ರಿಂಕ್ಲರ್ ಫಾಗರ್ಸು ಫರ್ಟಿಗೇಷನ್ ಯೂನಿಟ್ ಎಲ್ಲ ಸೇರಿ ₹900 ಉತ್ತಮ ಗುಣಮಟ್ಟದ ಪಾಲಿ ಹೌಸ್ ರೆಡಿ ಆಗುತ್ತೆ. ಆಮೇಲೆ ಸಸಿಗಳ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಮಾರುಕಟ್ಟೆಯಲ್ಲಿ ಮಾರ್ತಾರೆ ₹50-80-100 ತನಕ ಒಂದು ಸಸಿಗೆ ಮಾರ್ತಾರೆ. ಆದರೆ ಈ ನರ್ಸರಿಗಳಲ್ಲಿ ಹೋಯ್ತು ಅಂತಂದ್ರೆ, ಅಂದರೆ ಮುಖ್ಯ ಇದಕ್ಕೆ ನರ್ಸರಿ ಏನಂತಂದ್ರೆ ನಮ್ಮ ಎಂಟೈರ್ ಸೌತ್ ಇಂಡಿಯಾದಲ್ಲಿ ಈ ಹೊಸೂರು ಅಂದರೆ ನಮ್ಮ ಬೆಂಗಳೂರು ಮತ್ತು ತಮಿಳ್ನಾಡು ನಡುವೆ ಇರುವಂಥ ಏರಿಯಾ, ಹೊಸೂರು, ಸರ್ಜಾಪುರ, ಹೊಸಕೋಟೆ, ಈ ಕಡೆಗೆಲ್ಲ ನರ್ಸರಿಗಳು ಯಥೇಚ್ಛವಾಗಿದೆ. ಗುಲಾಬಿ ನರ್ಸರಿಗಳು ಭಾಳ ಯಥೇಚ್ಛವಾಗಿದೆ. ನೀವು ಅಲ್ಲಿ ಹೋಯ್ತು ಅಂತ ಅಂದರೆ ನಿಮಗೆ 10-12 ಸಿಗುತ್ತೆ ಒಂದು ಸಸಿ, ಪ್ರತಿ ಸಸಿಗೆ 10-12. ಇನ್ನೂ ಜಾಸ್ತಿ ಸ್ಕೇಲಲ್ಲಿ ತೊಗೊಂಡ್ರೆ ಇನ್ನೂ ಕಡಿಮೆ ಆಗುತ್ತೆ, 9-10 ನಿಮಗೆ ಬೀಳುತ್ತೆ. ಅದನ್ನ ತಗೊಂಡ್ಬರ್ಬೇಕಾಗುತ್ತೆ. ಡಚ್ ತಳಿಗಳಾಯ್ತು ಅಂತ ಅಂದ್ರೆ ನಿಮಗೆ ಕಡಿಮೆಗೆ ಸಿಗುತ್ತೆ. ಈ ಓಪನ್ ಫ್ಲೋರಿಬಂಡ ಮತ್ತೆ ಅದು ಸ್ವಲ್ಪ ಜಾಸ್ತಿ, 13-14 ನಿಮಗೆ ಬೀಳುತ್ತೆ. ಬಹಳ ಸಂತೋಷ ಡಾಕ್ಟರ್ ಹರ್ಷವರ್ಧನ್ ಅವರೇ. ವೈಜ್ಞಾನಿಕವಾಗಿ ಗುಲಾಬಿ ಕೃಷಿಯನ್ನ ಯಾವ ರೀತಿ ಮಾಡಬಹುದು, ಏನೇನು ಅಂಶವನ್ನ ಗಮನಿಸಬೇಕಾಗ್ತದೆ, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಗುಲಾಬಿ ಕೃಷಿ ಈ ಕುರಿತು ಸಿರ್ಸಿ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಹರ್ಷವರ್ಧನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ.

ಮುಂದೆ ಒಂದು ಜೋಗುಳದ ಹಾಡು. ಹಸರಂಗಿ ಹಲಗಡಗ ಕುಸಲದ ನಗ ಮುರುಗೆ, ಹಸರಂಗಿ ಹಲಗಡಗ ಕುಸಲದ ನಗ ಮುರುಗೆ, ಚಂದ ಮಾಡಿ ತಳಸಿದರ ಚಲು ಮಾಡಿ ಅಳತಾರ ಜೋ, ಚಂದ ಮಾಡಿ ತಳಸಿದರ ಚಲು ಮಾಡಿ ಅಳತಾರ ಜೋ, ಚಂದ ಮಾಡಿ ಕಟ್ಟಿದರ ಚಲು ಮಾಡಿ ಅಳತಾರ ಜೋ, ಚಂದ ಮಾಡಿ ಕಟ್ಟಿದರ ಚಲು ಮಾಡಿ ಅಳತಾನ ಜೋ, ಚಂದ ಮಾಡಿ ಕಟ್ಟಿದರ ಚಲು ಮಾಡಿ ಅಳತಾನ ಜೋ, ಸಬಲದ ಬಟಲ ತುಂಬೆ ಸಕರಿ ಪಾವಿ ಸಬಲ ದ್ಯಾಮವ್ವ ಕೊಟ್ಟೆಪ್ಪ ಹಟ್ಟಿಮನಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಬದುಕು ಉಸಿರೆಲ್ಲ ಹಸಿರಾದಾಗ ಉಸಿರಾಗುವೆ ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ. ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ. ದಯವಿಟ್ಟು ಮನೆಗೊಂದು ಸಸಿ ನೆಡಿ. ಕೇಳುಗರೆ ಗಮನಿಸಿ, ನಾಳೆ ಮುಂಜಾನೆ 8:30 ನಾಗರ ಪಂಚಮಿ ಹಬ್ಬ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಿ ಸಂಧ್ಯಾ ಮಂಗೇಶ್ಕರ್.